ಬರಿ ಇಷ್ಟೊತ್ತು ಡಾಕ್ಟರ್ನ ಪರಿಚಯ ಮಾಡಿಕೊಂಡ್ವಿ. ಇನ್ನ ಪ್ರಸೂತಿ ಮತ್ತು ಸ್ತ್ರೀ ರೋಗದಲ್ಲಿ ಉದರದರ್ಶಕ ಅಥವಾ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಬಗ್ಗೆ ಅನೇಕ ಮಾಹಿತಿಗಳನ್ನ ಡಾಕ್ಟರ್ ಇಂದ ತಿಳಿದುಕೊಳ್ಳೋಣ. ಧನ್ಯವಾದಗಳು ಸುರೇಖಾ ಅವರೇ. ನಾನು ಈಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಉದರದರ್ಶಕ ಶಸ್ತ್ರಚಿಕಿತ್ಸೆಯ ಪ್ರಯೋಗಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ. ಉದರದರ್ಶಕದ ಪ್ರಯೋಗ ಮಾಡಿ ಹಲವಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಬಹುದು. ಇದು ಶಸ್ತ್ರಚಿಕಿತ್ಸೆ ಮಾಡುವ ಒಂದು ವಿಧಾನ. ಸುಮಾರು 5-6 ದಶಕಗಳಿಂದಲೇ ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತಿದೆ. ಭಾರತದಲ್ಲಿಯೂ ಕೂಡ 4-5 ದಶಕಗಳಿಂದ ಅಂದರೆ 1970s ಇದನ್ನು ಮಾಡಲಾಗುತ್ತಿದೆ. ಇದು ಕಿಬ್ಬೊಟ್ಟೆಯ ಕುಹರದೊಳಗೆ ಪ್ರವೇಶ ಪಡೆಯುವ ಒಂದು ವಿಧಾನ. ನಾವು ಇಲ್ಲಿ ಹೊಟ್ಟೆಯ ಚರ್ಮದ ಮೇಲೆ 5-12 mm 4-5 ರಂಧ್ರಗಳನ್ನು ಮಾಡುತ್ತೇವೆ. ಈ ರಂಧ್ರಗಳ ಮೂಲಕ ಉದರದರ್ಶಕ ಉಪಕರಣಗಳನ್ನು ಸೇರಿಸುತ್ತೇವೆ. ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲವನ್ನು ಹೊಟ್ಟೆಯ ಕುಹರದೊಳಗೆ ಸೇರಿಸಿ ಹೊಟ್ಟೆಯ ಮುಂಭಾಗದ ಚರ್ಮ ಮತ್ತು ಮಾಂಸಖಂಡಗಳನ್ನು ಎತ್ತುತ್ತೇವೆ. ಲ್ಯಾಪ್ರೋಸ್ಕೋಪಿಕ್ ದೂರದರ್ಶಕ ಹಾಗೂ ಕ್ಯಾಮರಾವನ್ನು ರಂಧ್ರಗಳ ಮೂಲಕ ಹಾಕಿ ಒಳಗಿನ ಅಂಗಾಂಗಗಳನ್ನು ನೋಡಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಇದಕ್ಕೆ ಭಿನ್ನವಾಗಿ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆಯಲ್ಲಿ ಹೊಟ್ಟೆಯ ಮೇಲೆ ದೊಡ್ಡದಾದ ಗಾಯವೊಂದನ್ನು ಮಾಡಲಾಗುತ್ತದೆ ಮತ್ತು ಅದರ ಮೂಲಕ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ. ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿಯೂ ಕೂಡ ಈ ಶಸ್ತ್ರಚಿಕಿತ್ಸೆಯನ್ನು ಉಪಯೋಗಿಸುತ್ತೇವೆ. ಪ್ರಸೂತಿ ವಿಭಾಗದಲ್ಲಿ ಅಪಸ್ಥಾನೀಯ ಗರ್ಭದ ಶಸ್ತ್ರಚಿಕಿತ್ಸೆಯನ್ನು ಉದರದರ್ಶಕದ ಮೂಲಕ ಮಾಡಬಹುದು. ಸ್ತ್ರೀರೋಗ ವಿಭಾಗದಲ್ಲಿ ಸಂತಾನ ನಿರೋಧಕ ಅಂದರೆ ಸ್ಟೆರಿಲೈಸೇಷನ್ ಆಪರೇಷನ್, ಸ್ಯಾಲ್ಫಿಂಜೆಕ್ಟಮಿ ಅಂದರೆ ಡಿಂಬನಾಳಗಳನ್ನು ತೆಗೆಯುವುದು, ಸಿಸ್ಟೆಕ್ಟಮಿ ಅಂಡಾಶಯವನ್ನು ತೆಗೆಯುವುದು, ಫೈಬ್ರಾಯ್ಡ್ ಗಂಟುಗಳನ್ನು ತೆಗೆಯುವುದು, ಗರ್ಭಕೋಶವನ್ನು ತೆಗೆಯುವುದು, ಡಿಂಬನಾಳಗಳನ್ನು ಪುನಃ ಜೋಡಿಸುವುದು, ಗರ್ಭಕೋಶದ ಕೆಲವು ಹುಟ್ಟು ದೋಷಗಳನ್ನು ಸರಿಪಡಿಸುವುದು, ಗರ್ಭಕೋಶದ ಮತ್ತು ಅದಕ್ಕೆ ಸಂಬಂಧಿಸಿದ ಅವಯವಗಳ ಕ್ಯಾನ್ಸರಿನ ಶಸ್ತ್ರಚಿಕಿತ್ಸೆಯನ್ನೂ ಕೂಡ ಉದರದರ್ಶಕದ ಮೂಲಕ ಮಾಡಲಾಗುತ್ತದೆ. ಈ ಶಸ್ತ್ರಚಿಕಿತ್ಸೆಯಿಂದ ಬಂಜೆತನದ ಕಾರಣ ಹಾಗೂ ದೀರ್ಘಕಾಲದ ಶ್ರೋಣಿಯ ನೋವಿನ ಕಾರಣಗಳನ್ನು ಕಂಡುಹಿಡಿಯಬಹುದು. ಗರ್ಭಕೋಶದ ಒಳಭಾಗವನ್ನು ಲ್ಯಾಪ್ರೋಸ್ಕೋಪಿಕ್ ಉದರದರ್ಶಕ ಮತ್ತು ಕ್ಯಾಮೆರಾ ಉಪಯೋಗಿಸಿ ನೋಡುವುದನ್ನು ಹಿಸ್ಟ್ರೋಸ್ಕೋಪಿ ಎನ್ನುತ್ತೇವೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಬಂಜೆತನದ ಹಾಗೂ ಭಾರೀ ಮುಟ್ಟಿನ ರಕ್ತಸ್ರಾವದ ಕಾರಣಗಳನ್ನು ಹುಡುಕಲು ಮಾಡುತ್ತೇವೆ. ಅಷ್ಟೇ ಅಲ್ಲ, ಟ್ಯೂಬಲ್ ಕ್ಯಾನ್ಯುಲೇಷನ್ ಅಂದರೆ ಡಿಂಬನಾಳಗಳನ್ನು ತೆರೆಯುವುದು, ಸೆಪ್ಟಲ್ ರಿಸೆಕ್ಷನ್ ಮತ್ತು ಫೈಬ್ರಾಯ್ಡ್ ಗಂಟುಗಳನ್ನು ತೆಗೆಯುವುದು, ಗರ್ಭಕೋಶದ ಪದರಿನ ಬಯೋಪ್ಸಿ ಮಾಡುವುದು ಮತ್ತು ಪದರು ಛೇದನ ಮಾಡಲು ಹಿಸ್ಟ್ರೋಸ್ಕೋಪಿಯ ಪ್ರಯೋಗ ಮಾಡಲಾಗುತ್ತದೆ. ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಬಹುತೇಕ ರೋಗಿಗಳಲ್ಲಿ ಸಾರ್ವತ್ರಿಕ ಅರವಳಿಕೆ ಅಂದರೆ ಜನರಲ್ ಎನೆಸ್ಥೀಷಾದಲ್ಲಿ ಮಾಡಲಾಗುತ್ತದೆ. ಈ ಅರವಳಿಕೆಯನ್ನು ಸಹಿಸಿಕೊಳ್ಳುವ ಎಲ್ಲ ರೋಗಿಗಳಲ್ಲೂ ಕೂಡ ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಈ ಶಸ್ತ್ರಚಿಕಿತ್ಸೆಯನ್ನು ತುಂಬ ಬೊಜ್ಜು ಇದ್ದವರಲ್ಲಿ, ಶಾಕ್ ಇರುವವರಲ್ಲಿ ಅಂದರೆ ತುಂಬಾ ರಕ್ತಸ್ರಾವ ಆಗಿ ಬಿ ಪಿ ಕಮ್ಮಿ ಆದವರಲ್ಲಿ, ತುಂಬು ಗರ್ಭಿಣಿಯರಲ್ಲಿ, ಹೃದಯ ಮತ್ತು ಶ್ವಾಸಕೋಶದ ವೈಫಲ್ಯ ಇರುವವರಲ್ಲಿ, ಮೆದುಳಿನ ಒತ್ತಡ ಹೆಚ್ಚಿದವರಲ್ಲಿ, ಗ್ಲೋಕೋಮಾ ಮತ್ತು ರೆಟಿನಲ್ ಡಿಟ್ಯಾಚ್ಮೆಂಟ್ ಇದ್ದವರಲ್ಲಿ ಮಾಡಲಾಗುವುದಿಲ್ಲ. ಉದರದರ್ಶಕ ಶಸ್ತ್ರಚಿಕಿತ್ಸೆಯ ಉಪಯೋಗಗಳೇನೆಂದರೆ, ಶಸ್ತ್ರಚಿಕಿತ್ಸೆಯ ಬಳಿಕದ ನೋವು ಈ ರೋಗಿಗಳಲ್ಲಿ ಕಡಿಮೆ ಇರುತ್ತದೆ. ರೋಗಿಯು ಬೇಗನೆ ಓಡಾಡಬಹುದು. ಆದ್ದರಿಂದ ಡೀಪ್ ವೇನ್ ಥ್ರೋಂಬೋಸಿಸ್ ಮತ್ತು ಪಲ್ಮನರಿ ಎಂಬಾಲಿಸಮ್ ಎಂಬ ತೊಂದರೆಗಳು ಕಡಿಮೆ ಇರುತ್ತವೆ. ಶಸ್ತ್ರಚಿಕಿತ್ಸೆಯ ನಂತರ ಆಗುವ ನಿಮೋನಿಯಾ ಕೂಡ ಕಡಿಮೆ ಇರುತ್ತದೆ. ಶಸ್ತ್ರಚಿಕಿತ್ಸೆಯ ಬಳಿಕ ಆಸ್ಪತ್ರೆಯಿಂದ ಬೇಗನೆ ಡಿಸ್ಚಾರ್ಜ್ ಮಾಡಬಹುದು. ಈ ಶಸ್ತ್ರಚಿಕಿತ್ಸೆಯ ಗಾಯಗಳು ಸೌಂದರ್ಯವರ್ಧಕ ಆಗಿರುತ್ತದೆ. ಈ ಶಸ್ತ್ರಚಿಕಿತ್ಸೆ ಮಾಡಲು ಸ್ವಲ್ಪ ಕಷ್ಟ, ಕಲಿಯಲು ಸಾಕಷ್ಟು ಸಮಯ ಹಾಗೂ ಶ್ರಮ ಬೇಕಾಗುತ್ತದೆ. ಅಲ್ಲದೆ ಉಪಕರಣಗಳಿಂದಾಗಿ ಸ್ವಲ್ಪ ದುಬಾರಿಯೂ ಆಗಿರುತ್ತದೆ. ಇವೇ ಇದರ ಅನಾನುಕೂಲತೆಗಳು. ಈ ಶಸ್ತ್ರಚಿಕಿತ್ಸೆಯಲ್ಲಿ ಆಗುವ ತೊಡಕುಗಳೇನೆಂದರೆ ರಕ್ತನಾಳ, ಮೂತ್ರಕೋಶ, ಮೂತ್ರನಾಳ ಹಾಗೂ ಕರಳಿಗೆ ಹಾನಿಯಾಗುವುದು. ಈ ತೊಡಕುಗಳು ಬಹುತೇಕ ರೋಗಿಗಳಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲೇ ಗುರುತಿಸಲಾಗುತ್ತದೆ ಮತ್ತು ಸರಿಯಾದ ಚಿಕಿತ್ಸೆ ನೀಡಲಾಗುತ್ತದೆ. ಈ ಚಿಕಿತ್ಸೆಗಳ ಸಂಭಾವನೆ ತುಂಬ ಕಡಿಮೆ. ಸಾಧಾರಣ ಬಹುತೇಕ ಎಲ್ಲ ರೋಗಿಗಳಲ್ಲಿ ಸೇರಿ 0.2-5% ಅಷ್ಟು ರೋಗಿಗಳಲ್ಲಿ ಇದು ಆಗಬಹುದು. ಸರಿಯಾದ ಚಿಕಿತ್ಸೆ ನೀಡಿದಲ್ಲಿ ಬಹುತೇಕ ರೋಗಿಗಳಲ್ಲಿ ಶಸ್ತ್ರಚಿಕಿತ್ಸೆಯ ನಂತರ ಯಾವ ತೊಂದರೆಯೂ ಉಂಟಾಗುವುದಿಲ್ಲ. ಅನುಭವದಿಂದ ಮತ್ತು ಸುರಕ್ಷಿತವಾಗಿ ಶಸ್ತ್ರಚಿಕಿತ್ಸೆ ಮಾಡುವುದರಿಂದ ತೊಡಕುಗಳು ತುಂಬ ಕಡಿಮೆಯಾಗಿವೆ. ಹೊಟ್ಟೆಯ ಕುಹರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಸೇರಿಸುವುದರಿಂದ ಭುಜದ ನೋವು, ಸಬ್ಕ್ಯುಟೇನಿಯಸ್ ಎಂಫೈಸೀಮಾ ಅಂದರೆ ಚರ್ಮದ ಬೊಜ್ಜಿನ ಅಡಿ ಗ್ಯಾಸ್ ಸೇರಿಕೊಳ್ಳುವುದು, ನಿಮೋಥೊರ್ಯಾಕ್ಸ್ ಅಂದರೆ ಶ್ವಾಸಕೋಶದ ಹೊರಭಾಗದಲ್ಲಿ ಗ್ಯಾಸ್ ತುಂಬಿಕೊಳ್ಳುವುದು, ಹೈಪರ್ಕಾರ್ಬಿಯಾ ಅಂದರೆ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ಉಸಿರಾಟದ ತೊಂದರೆ ಆಗುವುದು, ಇವೆಲ್ಲ ಆಗಬಹುದು. ಇವು ಕೂಡ ತುಂಬ ಕಡಿಮೆ ರೋಗಿಗಳಲ್ಲಿ ಕಂಡುಬರುತ್ತದೆ. ಈ ಶಸ್ತ್ರಚಿಕಿತ್ಸೆಯಿಂದ ರೋಗಿಗಳಿಗೆ ಆಗುವ ಉಪಯೋಗಗಳು ತೊಡಕುಗಳಿಂದ ಜಾಸ್ತಿ ಇವೆ. ಆದರೂ ಕೂಡ ಕೆಲವು ತಪ್ಪು ಕಲ್ಪನೆಗಳಿಂದ ಜನರು ಈ ಶಸ್ತ್ರಚಿಕಿತ್ಸೆಯಿಂದ ಹಿಂಜರಿಯುತ್ತಾರೆ. ಈ ಶಸ್ತ್ರಚಿಕಿತ್ಸೆಯ ಬಗ್ಗೆ ಇರುವ ಸಾಮಾನ್ಯ ಕಲ್ಪನೆ ಏನೆಂದರೆ ಇದರಲ್ಲಿ ರೋಗಿಯ ಶರೀರಕ್ಕೆ ಕರೆಂಟ್ ತಗ್ಗಿಸಲಾಗುತ್ತದೆ. ಇದು ನಿಜವಲ್ಲ. ಹಾಗೆಯೇ ಶಸ್ತ್ರಚಿಕಿತ್ಸೆಯನ್ನು ಉದರದರ್ಶಕದ ಮೂಲಕ ಸಂಪೂರ್ಣವಾಗಿ ಮಾಡಲು ಸಾಧ್ಯವಿಲ್ಲ ಎಂದು ಜನರು ಭಾವಿಸುತ್ತಾರೆ. ಇದು ಕೂಡ ನಿಜವಲ್ಲ. ಮುಂಚೆ ಸಿಸೇರಿಯನ್ನಿಂದ ಹೆರಿಗೆಯಾದವರಲ್ಲಿ ಉದರದರ್ಶಕ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಿಲ್ಲ ಎಂಬ ತಪ್ಪು ಕಲ್ಪನೆ ಕೂಡ ಇದೆ. ನಾವು SDM ವೈದ್ಯಕೀಯ ಆಸ್ಪತ್ರೆಯಲ್ಲಿ ಪೂರ್ವದಲ್ಲಿ 1, 2 ಮತ್ತು 3 ಸಿಸೇರಿಯನ್ ಆದವರಲ್ಲಿ ಸಫಲವಾಗಿ ಹಿಸ್ಟೆಕ್ಟಮಿ ಅಂದರೆ ಗರ್ಭಕೋಶ ತೆಗೆಯುವ ಶಸ್ತ್ರಚಿಕಿತ್ಸೆಯನ್ನು ಉದರದರ್ಶಕದ ಮೂಲಕ ಮಾಡಿದ್ದೇವೆ. ಉದರದರ್ಶಕ ಶಸ್ತ್ರಚಿಕಿತ್ಸೆಯ ಮೂಲಕ ಮಾಡುವ ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆಯು ಫೇಲ್ ಆಗುವ ಸಂಭಾವನೆ ಜಾಸ್ತಿ ಇದೆ ಎಂಬ ತಪ್ಪು ಕಲ್ಪನೆಯೂ ಕೂಡ ಇದೆ. ಇದೂ ಕೂಡ ನಿಜವಲ್ಲ. ಎಲ್ಲ ಥರದ ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆಯಲ್ಲಿ 0.2-0.5% ರೋಗಿಗಳಲ್ಲಿ ಫೇಲ್ ಆಗುವ ಸಂಭಾವನೆ ಇದೆ. ಇದು ಉದರದರ್ಶಕ ಶಸ್ತ್ರಚಿಕಿತ್ಸೆಗೆ ಮಾತ್ರ ಸೀಮಿತವಲ್ಲ. ಹಾಗಾಗಿ ಉದರದರ್ಶಕ ಶಸ್ತ್ರಚಿಕಿತ್ಸೆಯಲ್ಲಿ ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆ ಫೇಲ್ ಆಗುವ ಚಾನ್ಸ್ ಜಾಸ್ತಿ ಇಲ್ಲ. SDM ವೈದ್ಯಕೀಯ ಆಸ್ಪತ್ರೆಯಲ್ಲಿ ಕಳೆದ 10-12 ವರ್ಷಗಳಿಂದ ಸುಮಾರು 2,000-3,000 ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಮಾಡಿದ್ದೇವೆ. ಇದರಲ್ಲಿ ಸಾಧಾರಣ 400-500 ಹಿಸ್ಟ್ರೆಕ್ಟಮಿ ಅಂದರೆ ಗರ್ಭಕೋಶ ತೆಗೆಯುವ ಶಸ್ತ್ರಚಿಕಿತ್ಸೆ ಇದೆ. ಬಹುತೇಕ ರೋಗಿಗಳಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಯಾವ ತೊಂದರೆಯೂ ಆಗಿಲ್ಲ. ಎಲ್ಲ ರೋಗಿಗಳನ್ನು ಕೂಡ ಬೇಗನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲು ಸಾಧ್ಯವಾಗಿದೆ. ಉದರದರ್ಶಕ ಶಸ್ತ್ರಚಿಕಿತ್ಸೆಯು ರೋಗಿಗಳಿಗೆ ಉಪಯೋಗಕಾರಿ. ಆದ್ದರಿಂದ ಯಾವ ತೊಡಕಿನ ಭಯವಿಲ್ಲದೆ ಇದರ ಅನುಕೂಲಗಳನ್ನು ರೋಗಿಗಳು ಪಡೆಯಬೇಕು. ಕೇಳಿಗುರೆ, ಇಷ್ಟೊತ್ತು ಉದರದರ್ಶಕ ಶಸ್ತ್ರಚಿಕಿತ್ಸೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ರಿ. ಈಗ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2-4-4-3-4-1-4, 2-4-4-3-4-1-5, 2-4-4-3-4-1-6. STD ಸಂಖ್ಯೆ 0-8-3-6. ಕರೆ ಬರ್ತಾ ಇದೆ ಡಾಕ್ಟರ್, ನೋಡೋಣ. ಧ್ರುವ ಬಾಗಲಕೋಟೆ ಮೇಡಮ್. ಹಲೋ, ಧ್ರುವ ಬಾಗಲಕೋಟೆ ಮೇಡಮ್ ಹೇಳಿ. ಧ್ರುವ ಅವರೇ, ನಮಸ್ಕಾರ. ನಮಸ್ಕಾರ ಡಾಕ್ಟರ್, ನಮಸ್ಕಾರ ಸರ್. ಎಂಡೋಸ್ಕೋಪಿಕ್ ಮತ್ತೆ ಕೆಲೆಪ್ರೋಸ್ಕೋಪಿಕ್ ಡಿಫ್ರೆನ್ಸ್ ಆಗ್ತದೆ ಒಂದೇದ್ದು. ಎರಡನೇದು ಯುಟೇರಸ್ ಔಟ್ವರ್ಡ್ ಎಂಬ್ರಿಯೋ ಬೆಳೆದಾಗ ಈ ಆಪರೇಷನ್ ಉಪಯೋಗ ಆಗ್ತದೆ ಲೆಪ್ರೋಸ್ಕೋಪಿಕ್. ಮೂರಲ್ಲಿ ಸಿಜೇರಿಯನ್ ಸಂಬಂಧ ಇದು ಸಿಜೇರಿಯನ್ ಮಾಡಿ ಕೂಸ್ ತೆಗಿತಾರಲ್ಲ ಅದಕ್ಕೆ ಇದು ಉಪಯೋಗ ಆಗ್ತದೆ ಏನೋ ಅಂತ ಕೇಳ್ತೀನಿ. ಎನಸ್ಥೀಷಿಯಾ ಕೊಟ್ಟಾಗ ಕೂಸಿಗೆ ಡೇಂಜರ್ ಆಗ್ತದೇನು? ಇದು ಮೊದಲನೇದಾಗಿ ಸಿಜೇರಿಯನ್ ಮಾಡುವಾಗ ಲ್ಯಾಪ್ರೋಸ್ಕೋಪಿ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮಗು ಅದನ್ನ ತಲೆ 10 ಸೆಂಟಿಮೀಟರ್ ಅಷ್ಟು ದೊಡ್ಡದಿರುತ್ತೆ, ಅದರಿಂದ ಜಾಸ್ತಿ ಅದರದ್ದು ಶೋಲ್ಡರ್ ಇರುತ್ತೆ. ನಾವಿಲ್ಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡೋ ಓಪನಿಂಗ್, ಚರ್ಮದ ಮೇಲಿರೋ ಓಪನಿಂಗ್ ಬರೀ 10 ಮಿಲಿಮೀಟರ್ ಅಷ್ಟು ದೊಡ್ಡದಿರುತ್ತೆ. ಸೊ ಸಿಜೇರಿಯನ್ ಲ್ಯಾಪ್ರೋಸ್ಕೋಪಿಯಿಂದ ಮಾಡೋಕೆ ಆಗೋದಿಲ್ಲ. ಎಂಡೋಸ್ಕೋಪಿ ಇದು ಜನರಲ್ ಟರ್ಮಿನಾಲಜಿ. ಎಂಡೋಸ್ಕೋಪಿ ಯಾವುದೇ ಈಗ ಬಾಯಿಂದ ಟ್ಯೂಬ್ ಹಾಕಿ ನೋಡಿದ್ರೆ ಎಂಡೋಸ್ಕೋಪಿ ಅಂತಾರೆ. ಲ್ಯಾಪ್ರೋಸ್ಕೋಪಿ ಈಸ್ ಆಲ್ಸೋ ಲ್ಯಾಪ್ರೋಸ್ಕೋಪಿನೂ ಎಂಡೋಸ್ಕೋಪಿ ಇದು ಒನ್ ಟೈಪ್ ಆಗಿರುತ್ತೆ. ಈಗ ಗರ್ಭಕೋಶದ ಒಳಗೆ ನೋಡೋ ಎಂಡೋಸ್ಕೋಪಿಗೆ ಹಿಸ್ಟ್ರೋಸ್ಕೋಪಿ ಅಂತೀವಿ. ಹೊಟ್ಟೆ ಒಳಗೆ ಹೋಗಿ ನೋಡೋ ಲೈಕ್ ಚರ್ಮದಿಂದ ಒಳಗೆ ಹೋಗಿ ಗರ್ಭಕೋಶ ಮತ್ತು ಅನ್ನನಾಳ ಅದನ್ನೆಲ್ಲ ನೋಡೋದಕ್ಕೆ ಲ್ಯಾಪ್ರೋಸ್ಕೋಪಿ ಅಂತೀವಿ. ಪ್ಲಸೆಂಟಾ ಪ್ರೀವಿಯಾ ಅದು ಪ್ರಸೂತಿ ವಿಭಾಗದಲ್ಲಿ, ಅದರಲ್ಲಿ ಲ್ಯಾಪ್ರೋಸ್ಕೋಪಿಯ ಯಾವ ರೋಲು ಇಲ್ಲ. ಪ್ಲಸೆಂಟಾ ಪ್ರೀವಿಯಾ ಅಂದರೆ ಕೂಸಿನ ಮಾಸ ಏನಂತಾರಲ್ಲ ಕಸರು, ಅದು ಕೆಳಗಡೆ ಇರ್ತದೆ, ಕೂಸ್ ಬರೋ ಜಾಗದಲ್ಲಿರ್ತದೆ. ಸೊ ಕೂಸ್ ಬರಲಿಕ್ಕೆ ಕಷ್ಟ ಆಗ್ತದೆ. ಅಷ್ಟೇ ಅಲ್ಲ, ಕೂಸ್ ಬರೋ ಲೈಕ್ ಹೆರಿಗೆ ನೋವು ಶುರು ಆದ ಆಗಿಬಿಟ್ರೆ ಗೊತ್ತಿಲ್ಲದೆ, ದೆನ್ ಕೂಸ್ ಬರೋ ಜಾಗ ಅಗಲ ಆಗ್ಲಿಕ್ಕೆ ಶುರು ಆದರೆ ಆ ಮಾಸ ಮುಂಚೆನೆ ಕಳ್ಸ್ಕೊಳ್ಳೋಕೆ ಶುರು ಆಗುತ್ತೆ. ಪೇಷಂಟಿಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ, ಬೇಬಿಗೂ ತೊಂದರೆ ಆಗುತ್ತೆ ಹಾಗೂ ತಾಯಿಗೂ ತೊಂದರೆ ಆಗುತ್ತೆ. ಆ ಕಂಡೀಷನಲ್ಲಿ ಸಿಜೇರಿಯನ್ ಮಾಡಬೇಕಾಗತ್ತೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ಯಾರು ಮಾತಾಡುತ್ತೀರಿ? ನಾನು ಶ್ರೀನಾಥ್, ದಾವಣಗೆರೆ ವೀರಗೌಡ ಪಾಟೀಲ್ ರೀ ಮೇಡಮ್. ಡಾಕ್ಟರ್ಗೆ ಪ್ರಶ್ನೆ ಏನು ಕೇಳ್ರಿ ವೀರೇನ್ಗೌಡ್ರೆ? ಈಗ ಬಜ್ಜಲ್ಲಿ ಇದರದ್ದು ಪ್ರಯೋಗ ಮಾಡ್ತೀನಿ ಅಂದ್ರೆ ಮೇಡಮ್, ಮಾಡಕ್ಕಾಗೋ ತುಂಬಾ ಜಾಸ್ತಿ ಬೊಜ್ಜಿದ್ದವರಲ್ಲಿ ಮಾಡಕ್ಕಾಗೋದಿಲ್ಲ. ಅಂದ್ರೆ ತಕ್ಕ ಮಟ್ಟಿಗಿದ್ರೆ ಆಗ್ಬೋದು. ಹಾ, ತಕ್ಕ ಮಟ್ಟಿಗಿದ್ರೆ ಇದು ಒಳ್ಳೆಯದೇ. ಯಾಕಂದ್ರೆ ಹೊಟ್ಟೆ ಮೇಲೆ ಹಾಕಿದ ಗಾಯ ಬೇಗ ಹೀಲ್ ಆಗ್ತದೆ. ಬಜ್ ಕಮ್ಮಿ ಆಗ್ಲಿಕ್ಕೆ ಕೇಳ್ತಾ ಇದ್ದೀರಾ ಕ್ವೆಶನ್ ಈಗ? ಅಲ್ಲಲ್ರಿ ಮೇಡಮ್, ಅದು ಆಪರೇಷನ್ ಇದರಲ್ಲಿ ಯೂಸ್ ಆಗತ್ತೆ ಅಂತ. ಬಜ್ ಕಮ್ಮಿ ಮಾಡ್ಲಿಕ್ಕೆ ಮಾಡೋದಿಲ್ಲ ಈ ಆಪರೇಷನ್. ಈ ಆಪರೇಷನ್ ಗರ್ಭಕೋಶ ತೆಗೆಯೋದಕ್ಕೆ, ಸ್ತ್ರೀ ರೋಗ ಮತ್ತು ಸ್ತ್ರೀ ರೋಗದಲ್ಲಿ ಬಜ್ಜು ತೆಗೆಯೋ ಆಪರೇಷನ್ ಮಾಡಲ್ಲ, ಇದನ್ನು ಉಪಯೋಗಿಸಲ್ಲ ಬಜ್ಜು ತೆಗೆಯೋ ಆಪರೇಷನ್ ಮಾಡಲಿಕ್ಕೆ. ಡಾಕ್ಟರ್, ಈಗ ಈ ಶಸ್ತ್ರಚಿಕಿತ್ಸೆ ಆದಮೇಲೆ ಆರೋಗ್ಯದ ದೇಹದೊಳಗೆ ಏನಾದರೂ ವ್ಯತ್ಯಾಸಗಳ, ದೇಹದ ಆರೋಗ್ಯದೊಳಗೆ ಅಥವಾ ತೂಕದೊಳಗೆ ಏನಾದರೂ ವ್ಯತ್ಯಾಸಗಳಾಗ್ತವಂತ? ಇಲ್ಲ, ತೂಕದೊಳಗೆ ಏನೂ ವ್ಯತ್ಯಾಸ ಆಗಲ್ಲ. ಮೋಸ್ಟ್ಲಿ ಏನು ಕೇಳ್ಬರತ್ತಂದರೆ ಆಪ್ರೇಷನ್ ಆದ ನಂತರ, ಏನೇ ಆಪ್ರೇಷನ್ ಆಗಲಿ ಆಪ್ರೇಷನ್ ಆದ ನಂತರ ನನ್ನ ತೂಕ ಜಾಸ್ತಿ ಆಯಿತು ಅಂತೇಳಿ. ಬಟ್ ಅದೇನಿರತ್ತಂದರೆ ಆಪ್ರೇಷನ್ ಆದ ನಂತರ ಮನೆಯವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಆರೈಕೆ ಮಾಡ್ತಾರೆ. ನಾವು ಡಿಸ್ಚಾರ್ಜ್ ಆಗ್ಬೇಕಾದ್ರೆ ಹೇಳ್ತೀವಿ ಬೆಡ್ ಹಿಡ್ಕೊಂಡೇ ಕೂತ್ಕೋಬೇಡ್ರಿ ಅಂತೇಳಿ. ಆದರೆ ಮನೆಗೆ ಹೋದ ನಂತರ ಯಾರೂ ಅದನ್ನು ಫಾಲೋ ಮಾಡಲ್ಲ, ಬೆಡ್ ಮೇಲೆ ಮಲ್ಕೊಂಡಿರ್ತಾರೆ. ಮಿನಿಮಮ್ ಎಕ್ಸಸೈಸ್ ಏನು ಹೇಳಿರ್ತೀವಿ ಅದನ್ನೂ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಏಜ್ ರಿಲೇಟೆಡ್ BMI ಬೇಸಲ್ ಮೆಟಬಾಲಿಕ್ ರೇಟ್ ಏನಂತೀವಿ ಅದೂ ಕಮ್ಮಿ ಆಗಿರುತ್ತೆ. ಅಂದರೆ ನಮ್ಮ ಆರ್ಗನ್ಗಳಿಗೆ ರುಟೀನ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ, ಹಾರ್ಟಿಗೆ ಬ್ರೈನಿಗೆ ಎಷ್ಟೆಷ್ಟು ಕ್ಯಾಲರಿ ಎಷ್ಟೆಷ್ಟು ಊಟ ಬೇಕು ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವು ಸಣ್ಣದಿದ್ದಾಗ ಎಷ್ಟು ಊಟ ಮಾಡ್ತೀವಿ ಅಷ್ಟೇ ನಂತರನೂ ಊಟ ಮಾಡಿದ್ರೆ ಅಥವಾ ಅದರಿಂದ ಜಾಸ್ತಿ ಊಟ ಮಾಡಿದ್ರೆ ನಾವು ಕರಗಿಸೋಕ್ಕಿಂತ ಜಾಸ್ತಿ ಊಟ ಮಾಡ್ತೀವಿ. ಸೊ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಡೆಪಾಸಿಟ್ ಆಗುತ್ತೆ. ಇದಕ್ಕೂ ಆಪರೇಷನ್ಗೂ ಯಾವ ರಿಲೇಷನ್ಶಿಪ್ಪು ಇಲ್ಲ. ಓಕೆ ಡಾಕ್ಟರ್, ಮತ್ತೊಂದು ಕರೆ ನೋಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಎಲ್ಲಿಂದ? ನಾನು ಗುಲ್ಬರ್ಗ ಜಿಲ್ಲೆ ಶಹಾಬಾದ್ ತಾಲೂಕ್ ತಮಸ್ನಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಅಂತ ಮಾತಾಡೋದು ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಇದು ಗರ್ಭಕೋಶ ಚೀಲ ಏನು ಯಾವ ವಯಸ್ಸಿಂದ ಯಾವ ವಯಸ್ಸವ್ರು ತಕ್ಕೋಬಹುದು ಮೇಡಮ್? ಗರ್ಭಕೋಶ ನಾವು ಆದಷ್ಟು ತೆಗಿಬಾರ್ದಂತೇಳಿ ನೋಡ್ಕೊಳ್ತೀವಿ. ಆದಷ್ಟು ಟ್ಯಾಬ್ಲೆಟಿಂದ ಟ್ರೀಟ್ಮೆಂಟ್ ಕೊಡ್ತೀವಿ. ಬೇರೆ ಒಂದು ಸ್ಮಾಲ್ ಈಗ ಬೇರೆ ಬೇರೆ ಕಾರಣಗಳಿಗೆ ಗರ್ಭಕೋಶ ತೆಗಿಬೇಕಾಗುತ್ತೆ. ಕ್ಯಾನ್ಸರ್ ಇದು ಬಂದರೆ, ಗರ್ಭಕೋಶದ ಕ್ಯಾನ್ಸರ್ ಬಂದರೆ ಅದು ತೆಗಿಲೇಬೇಕಾದಾಗ ತೆಗಿಲೇಬೇಕು. ಏಜ್ ಮೇಲೆ ಡಿಪೆಂಡ್ ಆಗಲ್ಲ ಅದು. ಆದರೆ ತುಂಬ ಬ್ಲೀಡಿಂಗ್ ಆಯಿತು, ಬರೀ ಗರ್ಭಕೋಶದಲ್ಲಿ ಗಂಟುಗಳಿದ್ದಾವೆ, ಹಾಗೆಲ್ಲ ಇದ್ದಾಗ ಬೇರೆ ಉಪಾಯನ ಫಸ್ಟ್ ಯೂಸ್ ಮಾಡ್ತೀವಿ. ಅಂದರೆ ನಾವು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮೆಡಿಸಿನ್ ಕೊಟ್ಟು ಕಂಟ್ರೋಲ್ ಮಾಡೋಕ್ಕಾಗತ್ತಾ ನೋಡ್ತೀವಿ. ಅದರಿಂದನೂ ಆಗಲಿಲ್ಲ ಅಂದರೆ ಅಷ್ಟೇ ಆಪ್ರೇಷನ್ ಮಾಡ್ತೀವಿ. ಆ್ಯಂಡ್ ಮೋಸ್ಟ್ಲಿ 45 ಮೇಲ್ಪಟ್ಟವರಿಗೆ, ಇಲ್ಲ ಅಟ್ ಲೀಸ್ಟ್ 40 ಮೇಲ್ಪಟ್ಟವರಿಗಷ್ಟೇ ಗರ್ಭಕೋಶ ತೆಗೆಯೋ ಆಪ್ರೇಷನ್ ಮಾಡಬೇಕು. ಇದರಿಂದ ಮುಂಚೆ ಮಾಡಿದ್ರೆ ಏನಾಗತ್ತಂದರೆ, ಅಂಡಾಶಯನ ಬಿಟ್ಟರೂ ಕೂಡ ಅಂಡಾಶಯ ನಾರ್ಮಲಿ ಕೆಲಸ ಮಾಡೋದು ಬಂದ್ ಮಾಡುತ್ತೆ ಒಂದು 2-3 ವರ್ಷದಲ್ಲಿ. ಆವಾಗ ಪೇಷಂಟಿಗೆ ಈಗ ಮುಟ್ಟು ನಿಂತವರಲ್ಲಿ ಏನು ತೊಂದರೆಗಳು ಕಂಡು ಬರುತ್ತೋ ಅದೇ ತೊಂದರೆ ಈ ಗರ್ಭಕೋಶ ತೆಗೆದವರಲ್ಲಿ ಕಂಡು ಬರುತ್ತೆ. ಅದಕ್ಕೆ ನಾವು ಸರ್ಜಿಕಲ್ ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಅದು ಆದಷ್ಟು ಡಿಲೇ ಮಾಡಬೇಕು. ಸೊ 45 ಮಾಡೋದು ಉತ್ತಮ. ಇಲ್ಲ ಮೇಡಮ್, ಕೆಲವೊಬ್ರು ತೂಕ ಹೆಚ್ಚಿಗೆ ಆಗಿದೆ, ಹೆಚ್ಚಿಗೆ ಆಗ್ತಾನೆ ಅಂತ ಹೇಳ್ತಾರೆ. ತೂಕ ಹೆಚ್ಚ ಆಗಿದ್ರ ಬಗ್ಗೆ ಈಗಷ್ಟೇ ಸುರೇಖ ಅವರು ಹೇಳಿದ್ದಾರೆ, ನಾನು ತಿಳಿಸು ಹೇಳಿದ್ದೀನಿ. ಮತ್ತೊಂದು ಕರೆಯನ್ನ ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳ್ರಿ. ನಾನು ಸಿರೋಳಿಂದ ಉದಯ ಟೇಲರ್ ಮೇಡಮ್. ಹೇಳ್ರಿ ಉದಯ್, ಪ್ರಶ್ನೆ ಕೇಳ್ರಿ ಡಾಕ್ಟರ್ಗೆ. ಮೇಡಮ್, ಈಗ ಪೀಠಿಕೆ ಒಳಗ ದಿಂಬನಾಳಗಳು ಅಂತಂದ್ರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡ್ತಾರೆ. ದಿಂಬನಾಳಗಳು ಅಂದರೆ ಯೂಟ್ರಸ್ಸಿಂದ ಓವರಿ, ಯೂಟ್ರಸ್ಸಿಂದ ಗರ್ಭಕೋಶದ ಎರಡೂ ಸೈಡಲ್ಲಿರೋ ಟ್ಯೂಬ್, ಅದಕ್ಕೆ ನಾವು ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ. ಈ ಅಂಡಾಶಯದಿಂದ ಅಂಡಾಣುಗಳು ರಿಲೀಸ್ ಆದ ಕೂಡಲೇ ದಿಂಬನಾಳದ ಫಿಂಬ್ರಿಯಾ ಅಂತಿರುತ್ತೆ, ಆ ಫಿಂಬ್ರಿಯಾ ಅಂಡಾಣುಗಳನ್ನು ಪಿಕಪ್ ಮಾಡುತ್ತೆ. ಪ್ರತಿ ತಿಂಗಳು ಇದೇ ಆಗತ್ತಲ್ಲಿ, ಎಲ್ಲ ಸ್ತ್ರೀಯ ಗರ್ಭಕೋಶದಲ್ಲಿ ಇದೇ ಫಂಕ್ಷನ್ ನಡೀತಾ ಇರುತ್ತೆ. ಅದು ಪಿಕ್ ಮಾಡಿದ ನಂತರ ಗಂಡ ಹೆಂಡತಿ ಸಂಬಂಧ ಇಟ್ಕೊಂಡಲ್ಲಿ ಕರೆಕ್ಟ್ ಟೈಮಲ್ಲಿ, ಅಂದರೆ ಈ ಅಂಡಾಣು ರಿಲೀಸ್ ಆಗಿದ್ದ ಟೈಮಲ್ಲಿ ಸಂಬಂಧ ಇಟ್ಕೊಂಡಲ್ಲಿ ಈ ಸ್ಪರ್ಮ್ ಎನ್ನುವುದು ಅಂಡಾಣು ಒಟ್ಟಿಗೆ ಮಿಕ್ಸ್ ಆಗಬೇಕು. ಆ ಫರ್ಟಿಲೈಸೇಷನ್, ಸ್ಪರ್ಮ್ ಮತ್ತು ಅಂಡಾಣು ಕೂಡೋದಕ್ಕೆ ಫರ್ಟಿಲೈಸೇಷನ್ ಅಂತೀವಿ. ಆ ಫರ್ಟಿಲೈಸೇಷನ್ ಡಿಂಬನಾಳದೊಳಗಾಗಿ ಆಮೇಲೆ ಮೂಡಿದ ಏನು ಗರ್ಭ ಏನಿದೆ ಅದು ಬಂದು ಗರ್ಭದಲ್ಲಿ ಕೂತು ಗರ್ಭದಲ್ಲಿ ಎಂಬೆಡ್ ಆಗುತ್ತೆ. ಅದು ಆವಾಗ ಪೇಷಂಟ್ ಗರ್ಭಿಣಿ ಆಗ್ತಾರೆ. ಇದರಿಂದ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳ್ಳೆಯದೇನ್ರಿ ಮೇಡಮ್? ಸಂತಾನ ಹರಣ ಶಸ್ತ್ರಚಿಕಿತ್ಸೆಯಲ್ಲಿ ಆ ಡಿಂಬನಾಳನ ಕಟ್ ಮಾಡ್ತೀವಿ. ಸೊ ಅದು ಕನೆಕ್ಷನ್ ಇರೋದಿಲ್ಲ. ಏನು ಅಂಡಾಣು ರಿಲೀಸ್ ಆಗತ್ತಲ್ಲ ಓವರೀಸಿಂದ, ಅದು ಗರ್ಭ ಡಿಂಬನಾಳದೊಳಗೆ ಹೋಗಲ್ಲ, ಅದು ಸ್ಪರ್ಮ್ ಒಟ್ಟಿಗೆ ಕೂಡಕ್ಕೆ ಆಗೋದಿಲ್ಲ. ಆಯ್ತು, ಥ್ಯಾಂಕ್ ಯು ಮೇಡಮ್. ಹಲೋ ನಮಸ್ತೆ. ಹಲೋ ನಮಸ್ತೆ, ಹೇಳಿ, ಯಾರು ಮಾತಾಡೋದು? ಇದು ಮಂಜುನಾಥ್ ಅಂತ ಹೇಳ್ರಿ. ಮಂಜುನಾಥ್, ಅದರ ಕೊರೋನಾದ ಇನ್ಸ್ಟ್ರಕ್ಷನ್ ಬಗ್ಗೆ ಅದನ್ರಿ ಇವತ್ತಿಂದ ಕೊರೋನಾ? ಇವತ್ತಿನ ಕಾರ್ಯಕ್ರಮ ಕೊರೋನಾಕ್ಕೆ ಸಂಬಂಧಪಟ್ಟದ್ದಲ್ಲ, ಪ್ರಸೂತಿ ಮತ್ತು ಸ್ತ್ರೀ ರೋಗ ಇದರಲ್ಲಿ ಉದರ ದರ್ಶಕ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡ್ತಿದ್ದಾರೆ ಡಾಕ್ಟರ್. ಹೌದೇನ್ರಿ? ಹ್ಞೂನ್ರಿ. ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ಮಾತಾಡಲಿಕ್ಕೆ ಕೊಡ ಡಾಕ್ಟರ್ ಕಡೆ. ಡಾಕ್ಟರ್ ಕೇಳ್ತಾ ಇದ್ದಾರೆ, ನೀವು ಹೇಳಿ. ಅಲ್ಲ, ನೀವು ಏನ್ ಪ್ರಶ್ನೆ ಕೇಳಿದ್ರೆ ಅವ್ರು ಮಾತಾಡ್ತಾರೆ. ನೀವು ಪ್ರಶ್ನೆ ಏನ್ ಕೇಳ್ತಿದ್ರಿ ಕ್ಲಿಯರ್ ಇಲ್ಲ ನನಗೆ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹೇಳಿ ಮೇಡಮ್. ನಾನು ಗಂಗಾಧರ್ ಅಂತ ಅಂದ. ಹೇಳ್ರಿ ಗಂಗಾಧರ್, ಪ್ರಶ್ನೆ. ಅವರೂರ್ ತಾಲೂಕು ಜಗಿನಕಟ್ಟೆ ಗ್ರಾಮದಿಂದ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಇದು ಸೆಜರೇನ್ ಮಾಡ ಮುಂದ ಎಲ್ಲ ಯಶಸ್ವಿ ಆಗ್ತದೆ ಮೇಡಮ್? ಪಾಪು ಇಸಿ ತಿಂತು ಕಕ್ಕಸ್ ತಿಂತು ಅಂತ ಹೇಳ್ತಾರಲ್ಲ, ಯಾಕೆ ಆ ಥರ ಆಗ್ತದೆ? ಪಾಪು ಹೊಟ್ಟೆ ಒಳಗೆ ಮೋಷನ್ ಪಾಸ್ ಮಾಡಬಾರ್ದು. ಪಾಪುಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಯಿತು, ಮಾಸ ಕೆಲಸ ಮಾಡೋದು ಕಮ್ಮಿ ಆಯಿತು, ಏನಾದ್ರು ಸ್ಟ್ರೆಸ್ಸಲ್ಲಿ ಬಂತು ಅಂದರೆ ಪಾಪು ಹೊಟ್ಟೆ ಒಳಗೆ ಮೋಷನ್ ಮಾಡ್ತದೆ. ಮೋಷನ್ ಮಾಡಿ ಯಾಕಂದ್ರೆ ಮೇಡಮ್ ನಮ್ದು ಮಿಸ್ಸಸ್ ತಾತ ಹಂಗೆ ಆದ್ರೆ ಡಾಕ್ಟರ್ ಹಾಗೆ ಹೇಳಿದ್ರು. ಮರುದಿನ ಇನ್ನೊಂದು ಪೇಷಂಟ್ ಸಿಜೇರಿಯನ್ ಅಂತ ಅವ್ರಿಗೆ ಹಾಗೆ ಹೇಳಿದ್ರಲ್ಲ. ಅಲ್ಲ ರೀ, ಎಲ್ಲರಿಗೆ ಸಿಜೇರಿಯನ್ ಮಾಡೋದಕ್ಕೆ ಒಂದು ಕಾರಣ ಇರಬೇಕಲ್ಲ. ಎಲ್ಲರಿಗೂ ಒಂದು ಮೋಷನ್ ಪಾಸ್ ಮಾಡಿದ್ರೆ ಫೀಟಲ್ ಡಿಸ್ಟ್ರೆಸ್, ಮಗುಗೆ ತೊಂದರೆ ಆಯಿತು, ಹೊಟ್ಟೆ ಒಳಗೆ ಉಸಿರಾಟಕ್ಕೆ ಕಷ್ಟ ಆಯಿತು ಅಂದಾಗ ಮಗು ಮೋಷನ್ ಪಾಸ್ ಮಾಡೇ ಮಾಡುತ್ತೆ. ಓಕೆ, ಹಂಗಿದ್ದಲ್ಲಿ ನೀವು ಸಿಜೇರಿಯನ್ ಮಾಡಿಸ್ಕೊಳ್ದೆ ಹೋದರೆ ಮಗುಗೆ ಹುಟ್ಟಿದ ನಂತರ ಉಸಿರಾಟಕ್ಕೆ ತೊಂದರೆ ಆಗಿ ನಂತರ ನಿಮೋನಿಯಾ ಆಗೋ ಚಾನ್ಸ್ ಇರುತ್ತೆ. ಆಮೇಲೆ ಮಗುಗೆ ಟ್ಯೂಬ್ ಹಾಕಿ ಮೆಷಿನ್ ಮೇಲೆ ಇಡಬೇಕಾಗತ್ತೆ. ಸೊ ಆ ಥರ ತೊಂದರೆ ಆಗಬಾರ್ದಂತೇಳಿ ಎಮರ್ಜೆನ್ಸಿ ಸಿಜೇರಿಯನ್ ಮಾಡಿರ್ತಾರೆ ಡಾಕ್ಟ್ರು. ಪೇನ್ ಬರಬೇಕಾಗಿಲ್ಲ ರೀ ಮೋಷನ್ ಪಾಸ್ ಮಾಡಲಿಕ್ಕೆ. ಓಕೆ, ಹಲೋ ಹಲೋ, ನಮಸ್ತೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಹೇಳಿ, ಯಾರ್ ಮಾತಾಡ? ನಾವು ಮೂಡಲಗಿ ತಾಲೂಕು ಸುಲ್ವಳ್ಳಿ ಗ್ರಾಮದಿಂದರೆ. ಡಾಕ್ಟರ್ಗೆ ನಮಸ್ಕಾರ. ನಿಮ್ಗೆ ನಮಸ್ಕಾರ. ನನ್ನ ಸಮಸ್ಯೆ ರೀ, ಪ್ರಶ್ನೆ ರೀ, ಇದು ನಿಮ್ಮ ಅಭಿಪ್ರಾಯ ಇದೆ. ಇವಾಗ ಎಫ್ ಐ ಅಂತ ಪ್ರಣಾಳಿಸು ಮಕ್ಕಳು ಹುಟ್ಟಂಗಿಲ್ಲಲ್ರಿ, ಅವರು ಇದು ಯಾವ್ದ್ರ ಏನು ಏನೊಂದು ಕ್ರೋಮೋಸೋಮ್ಸ್ ಕಡಿಮೆ ಆಗಲಿ ಏನಾಗಲಿ ಆ ಮಗು ಹುಟ್ಟಂಗ್ ಎಫ್ ಐ ಅನ್ನೋ ಅಂತ ಪ್ರಣಾಳಿಸು ಸೂರಿ ಎಫ್ ಐ ಹೇಳ್ತಾರಲ್ರಿ, ಅದಕ್ಕೆ ಏನು ಎಫ್ ಐ ಪ್ರಣಾಳಿಸು ಅಂತಾರಲ್ರಿ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಹಲೋ ಹೇಳಿ. ಲ್ಯಾಪ್ರೋಸ್ಕೋಪಿ ಬಗ್ಗೆ ಮಾಹಿತಿ ಬೇಕಂತೆ ಇವರಿಗೆ. ಲ್ಯಾಪ್ರೋಸ್ಕೋಪಿ ಇಂದ ಸ್ತ್ರೀ ರೋಗ ವಿಭಾಗದಲ್ಲಿ ಮತ್ತು ಪ್ರಸೂತಿ ರೋಗ ವಿಭಾಗದಲ್ಲಿ ಹಲವಾರು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ನಾವು. ಅದರಿಂದ ಈ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆಯಲ್ಲಿ ದೊಡ್ಡ ಗಾಯ ದೊಡ್ಡ ಇನ್ಸಿಷನ್ ಮಾಡ್ತಿದ್ವಿ ಹೊಟ್ಟೆ ಮೇಲೆ, ಅದು ಹೊಲಿದ್ರೆ ದೊಡ್ಡ ಗಾಯ ಆಗ್ತಿತ್ತು. ಈಗ ಲ್ಯಾಪ್ರೋಸ್ಕೋಪಿಯಿಂದ ಮಾಡಬೇಕಾದ್ರೆ ಸಣ್ಣ ಸಣ್ಣ ರಂಧ್ರಗಳಿಂದ ಆಪರೇಷನ್ ಮಾಡ್ಬೋದು. ಹಲೋ ನಮಸ್ತೆ. ನಮಸ್ತೆ ಮೇಡಮ್, ನಾವು ಕೃಷ್ಣ ಅಂತೇಳಿ ಮಾತಾಡೋದು ಮೇಡಮ್. ಹೇಳ್ರಿ. ಏನಿಲ್ಲ ಮೇಡಮ್, ಈಗ ಇವರು ಈಗ ಮಿಸ್ಸಸ್ ಇದು ಈ ಬಿಳಿ ಮುಟ್ಟೆಲ್ಲ ಯಾವಾಗ ಹೋಗುತ್ತಲ್ಲ ಅದು ಹೆಂಗೆ, ಅದೇನು ಹೋದ್ರೆ ಹಿಂಗೆ ಮಕ್ಕಳೆಲ್ಲ ಆಗೋ ಚಾನ್ಸ್ ಏನಾರು ಕಡಿಮೆ ಹಂಗೆ ಆ ಥರ ಏನಾರು ಇದೆಯಾ ಮೇಡಮ್? ಹಾಗೇನು ಇರೋದಿಲ್ಲ, ಬಿಳಿ ಮುಟ್ಟು ಹೋಗೋದ್ರಿಂದ ಮಕ್ಕಳಾಗೋ ಚಾನ್ಸ್ ಕಮ್ಮಿ ಹಾಗೆಲ್ಲ ಏನಿರೋದಿಲ್ಲ. ಮಕ್ಳು ಯಾಕಾಗಲಿಲ್ಲ ಅಂತೇಳಿ ಇಬ್ಬರು ಗಂಡ ಹೆಂಡತಿ ಇನ್ವೆಸ್ಟಿಗೇಷನ್ ಮಾಡಿ ಕಂಡುಹಿಡಿದು ಟ್ರೀಟ್ಮೆಂಟ್ ತಗೋಬೇಕು. ಇದರಿಂದನೇ ಒಂದೇ ಕಾರಣ ಇರೋದಿಲ್ಲ, ಹಲವಾರು ಕಾರಣಗಳಿರ್ತವೆ. ಮೇಲ್ ಪಾರ್ಟ್ನರ್ ಅಂದರೆ ಗಂಡನಲ್ಲೂ ಇರ್ಬೋದು ಅಥವಾ ಹೆಂಡತಿಯಲ್ಲೂ ಇರ್ಬೋದು. ಓ ಹೋ, ಸರಿ ಮೇಡಮ್. ಆಮೇಲೆ ಈಗ ಇದು ಡೇಟ್ ಇದೆಯಲ್ಲ ಮೇಡಮ್, ಮಂತ್ಲಿ ಇದಾಗುತ್ತಲ್ಲ ಮೊಟ್ಟೆ ಹೋಗುತ್ತಲ್ಲ, ಅದು ಇದು ಒಂದ್ ಮಂತ್ ಕರೆಕ್ಟ್ ಆಗ್ಬೇಕಾ ಅಥವಾ ಒಂದ್ ಎರಡ್ ದಿನ ಹೆಚ್ಚು ಕಡಿಮೆ ಆದ್ರೆ ಏನ್ ಪ್ರಾಬ್ಲಮ್? ಎರಡರಿಂದ ಐದ್ ದಿನ ವರೆಗೂ ಹೆಚ್ಚು ಕಮ್ಮಿ ಆದ್ರೆ ಏನು ತೊಂದರೆ ಇಲ್ಲ. ಅದಕ್ಕಿಂತ ಹೆಚ್ಚಿಗೆ ಆಗ್ಬಾರ್ದು ಮೇಡಮ್? ಇಲ್ಲ, ಏಳು ದಿನದವರೆಗೂ 35 days ವರೆಗೂ ಆದ್ರೂ ಏನು ತೊಂದರೆ ಇಲ್ಲ. ಅಂದ್ರೆ ಮೇಡಮ್ ಈಗ ಅದು ಇದು ಆಗಿ ಮತ್ತೆ ಇದು 5 days ಎಲ್ಲ ಕ್ಲಿಯರ್ ಆಗುತ್ತಲ್ಲ ಅದನ್ನ ಹಿಡಿಬೇಕಾ ಅಥವಾ ಸ್ಟಾರ್ಟಿಂಗ್ ದಿವಸ ಹಿಡಿಬೇಕು? ಸ್ಟಾರ್ಟಿಂಗ್ ಯಾವತ್ತಾಗುತ್ತಲ್ಲ ಅದನ್ನೇ 35 days ಹಿಡಿಬೇಕಲ್ಲ ಮೇಡಮ್? ಓಕೆ ಮೇಡಮ್, ಥ್ಯಾಂಕ್ಸ್. ಈ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಾಗ ಎಲ್ಲ ಕೆಲಸಗಳನ್ನು ನಿಭಾಯಿಸ್ಬೋದಾ ಹೆಣ್ಮಕ್ಳು ಅಂತ? ಮೋಸ್ಟ್ಲಿ ಎಲ್ಲ ಮಾಡ್ಬೋದು. ಅಂದರೆ ಲೈಕ್ ತುದಿಗಾಲಲ್ಲಿ ನೆಲದ ಮೇಲೆ ಕೂತ್ಕೊಳ್ಳೋದು, ಅಂದರೆ ಈಗ ತುದಿಗಾಲಲ್ಲಿ ಕೂತು ನೆಲ ಒರೆಸೋದು, ರೊಟ್ಟಿ ಬಡಿಯೋದು, ಇಲ್ಲ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಇದನ್ನೆಲ್ಲ 3 ತಿಂಗಳು ಮಾಡಬಾರ್ದು ಅಂತೇಳಿ ಹೇಳ್ತೀವಿ. ಇಲ್ಲದೇ ಇದ್ರೆ ನಿಂತು ಅಡುಗೆ ಮಾಡೋದು ಅದೆಲ್ಲ ಮಾಡ್ಬೋದು. ಗಂಡ ಹೆಂಡತಿ ಸಂಬಂಧ ಇಟ್ಕೋಬಾರ್ದು ಅಟ್ಲೀಸ್ಟ್ 3 ಮಂತ್ಸ್ವರೆಗೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ಲಾಲ್ ಮೊಹಮ್ಮದ್ ಅಂತ ಮಾತಾಡೋದು ಮೇಡಮ್, ಗುಲ್ಬರ್ಗ ಜಿಲ್ಲೆ ಶಾಬಾದ್ ತಾಲೂಕು ಗ್ರಾಮದಿಂದ. ಮೇಡಮ್ ಅವ್ರೆ, ಇದು ಗರ್ಭಕೋಶ ಚೀಲ ಏನ್ ತೆಗಿತಾರೆ ಹೆಣ್ಮಕ್ಳಿಗೆ, ದೃಷ್ಟಿ ಕಣ್ ಕಾಣೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ಲ ಮೇಡಮ್, ಇದು ಎಷ್ಟು ಮಟ್ಟಿಗೆ ಸತ್ಯ ಇದೆ ಅಂತ ಕೇಳ್ಬೇಕಾಗಿತ್ತು. ಅದರಿಂದ ದೃಷ್ಟಿಗೂ ಯಾವುದು ಸಂಬಂಧ ಇಲ್ಲ ರೀ. ಬೇಗ ಗರ್ಭಕೋಶ ಚೀಲ ತೆಗೆದ್ರೆ ಕಣ್ಣಿಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಹೆಣ್ಮಕ್ಳಿಗೆ ಕಣ್ಣು ಸರಿ ಕಾಣಂಗಿಲ್ಲ, ಸೂಜಿಯಲ್ಲಿ ದಾರ ಪೋಣಿಸೋದಕ್ಕೆ ಕಾಣಂಗಿಲ್ಲ ಅಂತ ಅಂತ ಕೇಳಿದೀನಿ ಮೇಡಮ್, ಅದಕ್ಕೆ ಕೇಳಿದೀನಿ. ಇಲ್ಲ ಇಲ್ಲ, ಹಾಗೇನಾಗೋದಿಲ್ಲ. ಹಲೋ, ಡಾಕ್ಟರ್, ಈಗ ಆಗ್ಲೇ ಪ್ರನಾಳ ಶಿಶು ಬಗ್ಗೆ ಕೇಳ್ತಾ ಇದ್ರು, ಟೆಸ್ಟ್ ಟ್ಯೂಬ್ ಬೇಬಿ ಬಗ್ಗೆ ಕೇಳ್ತಾ ಇದ್ರು. ಟೆಸ್ಟ್ ಟ್ಯೂಬ್ ಬೇಬಿ ಅದ್ರ ಸಂಬಂಧಪಟ್ಟಂಗೆ ಏನು ಕೇಳಿದ್ರು ನಂಗೆ ಅರ್ಥ ಆಗಲಿಲ್ಲ. ಆ್ಯಕ್ಚುಲಿ ಟೆಸ್ಟ್ ಟ್ಯೂಬ್ ಬೇಬಿ ಲ್ಯಾಪ್ರೋಸ್ಕೋಪಿ ಇದು ಯೂಸ್ ಏನಂದರೆ, ಈಗ ಬಂಜೆತನ ಇರೋರಲ್ಲಿ ಯಾಕೆ ಇದಿದೆ ಅಂತೇಳಿ ಕಂಡು ಹಿಡಿಲಿಕ್ಕೆ ಅಥವಾ ಕೆಲವೊಂದು ಸ್ಮಾಲ್ ಅಮೌಂಟ್ ಆಫ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಲ್ಯಾಪ್ರೋಸ್ಕೋಪಿನ ಯೂಸ್ ಮಾಡ್ಬೋದು. ಈಗ ಬಂಜೆತನ ಇರೋರಲ್ಲಿ ಒಂದು ಟೆಸ್ಟ್ ಮಾಡ್ತೀವಿ, ಅದಕ್ಕೆ ನಾವು ಡಯಾಗ್ನೋಸ್ಟಿಕ್ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಅಂತೀವಿ. ಅಂದರೆ ಬಂಜೆತನದ ಕಾರಣ ಕಂಡುಹಿಡಿಲಿಕ್ಕೆ ಹಿಸ್ಟ್ರೋಸ್ಕೋಪಿ ಮತ್ತು ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ. ಒಂದು ಉದರದರ್ಶಕ ಹಾಕಿ, ಲ್ಯಾಪ್ರೋಸ್ಕೋಪಿಕ್ ಟೆಲಿಸ್ಕೋಪ್ ಹಾಕಿ ಗರ್ಭಕೋಶದ ಒಳಗಡೆ ನೋಡ್ತೀವಿ. ಗರ್ಭಕೋಶದ ಒಳಗಡೆ ಗರ್ಭಕೋಶದ ಕ್ಯಾವಿಟಿನ ಕಮ್ಮಿ ಮಾಡುವ ಏನಾದ್ರು ಸೆಪ್ಟಮ್ ಇದೆಯೋ ಅಥವಾ ಇದು ಫೈಬ್ರಾಯ್ಡ್ ಗಡ್ಡೆ ಇದೆಯೋ ನೋಡ್ತೀವಿ. ಕೆಲವೊಂದು ಸತಿ ಮುಂಚೆ TB ಆದವರಲ್ಲಿ ಗರ್ಭಕೋಶದ ಪದರು ಅಂಟ್ಕೊಂಡಿರುತ್ತೆ, ಮುಂದಿಂದು ಹಿಂದಿಂದು ಪದರು ಅಂಟ್ಕೊಂಡಿರುತ್ತೆ. ಸೊ ಅದು ಕಂಡಿಡಲಿಕ್ಕಾಗತ್ತೆ. ಅಷ್ಟೇ ಅಲ್ಲ, ಈ ಡಿಂಬನಾಳಗಳು ಏನಿರ್ತಾವಲ್ಲ, ಅವು ಗರ್ಭಕೋಶದ ಒಳಗೆ ಬಂದು ಕನೆಕ್ಟ್ ಆಗಿದ್ದು ಒಳಗಡೆ ಆಸ್ಟಿಯಾ ಅಂತೇಳಿ ಹೇಳ್ತೀವಿ. ಆ ಆಸ್ಟಿಯಾನನ್ನು ನೋಡ್ಬೋದು ಹಿಸ್ಟ್ರೋಸ್ಕೋಪಿಯಲ್ಲಿ. ಹಿಸ್ಟ್ರೋಸ್ಕೋಪಿ ಮಾಡಬೇಕಾದ್ರೆ ಬಂಜೆತನದ ಕಾರಣ ಕಂಡಿಡ್ಬೋದು, ಅಷ್ಟೇ ಅಲ್ಲ ಅಲ್ಲೇ ಅದೇ ಟೈಮಲ್ಲಿ ಟ್ರೀಟ್ಮೆಂಟು ಮಾಡ್ಬೋದು. ಅಂದರೆ ಸೆಪ್ಟಮ್ ಕಂಡಿಡ್ದಲ್ಲಿ ಅದನ್ನು ಕಟ್ ಮಾಡ್ಬೋದು, ಅಥವಾ ಅಂಟ್ಕೊಂಡಿದ್ದಲ್ಲಿ ಅಂಟನ್ನು ಬಿಡಿಸ್ಬೋದು, ಫೈಬ್ರಾಯ್ಡ್ ಗಡ್ಡೆ ಕಂಡಲ್ಲಿ ಫೈಬ್ರಾಯ್ಡ್ ಗಡ್ಡೆ ತೆಗಿತೀವಿ. ಲ್ಯಾಪ್ರೋಸ್ಕೋಪಿ ಮಾಡಿ ಗರ್ಭಕೋಶ, ಈಗ ಲ್ಯಾಪ್ರೋಸ್ಕೋಪಿ ಅಂದರೆ ಹೊಟ್ಟೆ ಮೇಲೆ ರಂಧ್ರ ಮಾಡಿ ಈ ಉದರದರ್ಶಕನ ಹಾಕೋದು. ಹೊಟ್ಟೆ ಮೇಲೆ ರಂಧ್ರ ಮಾಡಿ ಉದರದರ್ಶಕ ಹಾಕಿದಾಗ ನಾವು ಈ ಡಿಂಬನಾಳಗಳು ಹೇಗಿದ್ದಾವೆ, ಹೆಲ್ದಿ ಇದ್ದಾವ, ಅದರಲ್ಲಿ ನಾವು ಗರ್ಭಕೋಶದ ಒಳಗಿಂದ ಡೈ ಹಾಕಿ ಹೊಟ್ಟೆ ಒಳ ಅದು ಈ ಕಡೆ ಎರಡೂ ಕಡೆ ಹೊರಗಡೆ ಸ್ಪಿಲ್ ಆಗಬೇಕು. ಆ ಥರ ಸ್ಪಿಲ್ ಆದರೆ ಡಿಂಬನಾಳಗಳು ಪೇಟೆಂಟ್ ಇದ್ದಾವೆ, ಅದರಲ್ಲಿ ಸ್ಪರ್ಮ್ ಬರಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಅಲ್ಲಿ ಫರ್ಟಿಲೈಸೇಷನ್ ಆದ ನಂತರ ಎಂಬ್ರಿಯೋ ಟ್ರಾನ್ಸ್ಫರ್ ಎಂಬ್ರಿಯೋ ಯೂಟ್ರಸ್ ಒಳಗೆ ಬರಲಿಕ್ಕೂ ಅದು ಅಂದರೆ ಫುಲ್ ಕ್ಲಿಯರ್ ಆಗಿದೆ ಅಂತೇಳಿ ಕಂಡು ಬರುತ್ತೆ. ಅಷ್ಟೇ ಅಲ್ಲ, ಈಗ ಕೆಲವರು 3 ತಿಂಗಳ ಆಗದೆ ಇದ್ದವರಿಗೆ PCOS ಅಂತೇಳಿ ಒಂದು ಪ್ರಾಬ್ಲಮ್ ಇರುತ್ತೆ. PCOS ಪ್ರಾಬ್ಲಮ್ ಇದ್ದಲ್ಲಿ ಓವರಿ ಅಂಡಾಶಯಗಳಲ್ಲಿ ಸಣ್ಣ ಸಣ್ಣ ನೀರಿನ ಗುಳ್ಳೆಗಳಿರ್ತವೆ, ಆ ನೀರಿನ ಗುಳ್ಳೆಗಳನ್ನ ನಾವು ಒಡಿತೀವಿ ಇದೇ ಪ್ರೊಸೀಜರಲ್ಲಿ. ಸೊ ಅವರಿಗೆ ಪ್ರೆಗ್ನೆಂಟ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಅಷ್ಟೇ ಅಲ್ಲ, ಈಗ ಬಂಜೆತನದಲ್ಲಿ ಅಬ್ಡಾಮಿನಲ್ ಟ್ಯೂಬಕ್ಯುಲೋಸಿಸ್ ಅಂದರೆ ಪೆಲ್ವಿಸಲ್ಲಿ ಯೂಟ್ರಸಿನ ಅಕ್ಕಪಕ್ಕ ಟ್ಯೂಬಕ್ಯುಲೋಸಿಸ್ ಇರೋ ಚಾನ್ಸ್ ಇರ್ತದೆ. ಅದನ್ನು ಡಯಾಗ್ನೋಸ್ ಮಾಡಿದ್ರೆ ಅವರಿಗೆ ಆ್ಯಂಟಿ ಟ್ಯೂಬಕ್ಯುಲರ್ ಡ್ರಗ್ ಕೊಟ್ಟ ನಂತರ ಅವರಿಗೆ ಪ್ರೆಗ್ನೆನ್ಸಿ ನಿಲ್ಲೋ ಚಾನ್ಸ್ ಜಾಸ್ತಿ ಇರ್ತದೆ. ಅಷ್ಟೇ ಅಲ್ಲ, ಕೆಲವೊಬ್ಬರಿಗೆ ಮುಂಚೆ ಸ್ಟೆರಿಲೈಸೇಷನ್ ಮಾಡಿರ್ತಾರೆ, ಆವಾಗ ಡಿಂಬನಾಳಗಳನ್ನ ಜೋಡಿಸ್ಬೋದು ಲ್ಯಾಪ್ರೋಸ್ಕೋಪಿ ಮಾಡಿ. ಓಕೆ ಮೇಡಮ್, ಕೇಳುಗರೆ, ಸಾಕಷ್ಟು ಪ್ರಶ್ನೆಗಳಿಗೆ ಡಾಕ್ಟರ್ ಸುಚಿತ್ ಅವರು ಉತ್ತರಗಳನ್ನು ನೀಡಿದರು. ಇವತ್ತಿನ ವಿಷಯ ಪ್ರಸೂತಿ ಮತ್ತು ಸ್ತ್ರೀ ರೋಗದಲ್ಲಿ ಉದರದರ್ಶಕ ಅಥವಾ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ. ಈ ನಿಮಗೆಲ್ಲ ಮಾಹಿತಿ ಕೊಟ್ಟವರು ಡಾಕ್ಟರ್ ಸುಚಿತ್ ಹೋಬಳಿದಾರ್ ಅವರು. ಇವರು ವಾರದ ಎಲ್ಲ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆಯನ್ನು ಬರೆದುಕೊಳ್ಳ್ರಿ, 0836-24-77-77. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-24-77-77. ಈ ವಾರದ ಪ್ರಶ್ನೆಯನ್ನು ಬರ್ಕೊಳ್ರಿ. ಉದರದರ್ಶಕ ಶಸ್ತ್ರಚಿಕಿತ್ಸೆ ಯಾವ ರೋಗಿಗಳಿಗೆ ಮಾಡಲು ಆಗುವುದಿಲ್ಲ? ಪ್ರಶ್ನೆ ಮತ್ತೊಮ್ಮೆ, ಉದರದರ್ಶಕ ಶಸ್ತ್ರಚಿಕಿತ್ಸೆಯನ್ನು ಯಾವ ರೋಗಿಗಳಲ್ಲಿ ಮಾಡಲು ಆಗುವುದಿಲ್ಲ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸ್ರಿ. ವಿಳಾಸ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ವಿಳಾಸವನ್ನು ಮತ್ತೊಮ್ಮೆ ಕೇಳಿ: ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜ್, ಮಂಜುಶ್ರೀನಗರ,